ಪೂರ್ಣ ಆಗಿರ್ತಕ್ಕಂಥ ಅಭಿಮರೂಪಿ ಅರ್ಥ ಅನಂತರ ಪೂರ್ಣ ಅದು ಪೂರ್ಣ ಇಡೀ ವಿಶ್ವದ ಅರ್ಥದಲ್ಲಿರ್ತಕ್ಕಂಥ ಅನಂತರ ಪೂರ್ಣ ಹೀಗೆ ಎಲ್ಲ ರೂಪಗಳಿಂದ ತುಂಬಿರುವ ಪರಿಪೂರ್ಣವಾದ ವಸ್ತು ಇದು ಸಮಸ್ತ ವೇದದ ಸಾರ. ಒಂದು ಭೂ ಆಮೇಲೆ ಭುವ ಅನ್ನುವುದು ಭೂ ಅನ್ನುವುದನ್ನೇ ವಿವರಣೆ ಮಾಡ್ತದೆ. ಅವರು ಎಲ್ಲದಕ್ಕಿಂತ ಪರಿಪೂರ್ಣವಾದ ಪೂರ್ಣವಾದ ಸರ್ವೋತ್ಕೃಷ್ಟವಾದ ವಸ್ತು ಆದ್ದರಿಂದಲೇ ಅವರು ಭುವ ಭೂ ಅಂದ್ರೆ ಭೂತಿ ಅಂತಂದ್ರೆ ಎಲ್ಲದರ ಒಡೆತನ. ಅವರು ಎಲ್ಲಕ್ಕಿಂತ ದೊಡ್ಡ ಪರಿಪೂರ್ಣ ವಸ್ತು ಆದ್ದರಿಂದ ಎಲ್ಲಕ್ಕೂ ಒಡೆಯ ಎಲ್ಲಕ್ಕೂ ಸ್ವಾಮಿ ಎಲ್ಲವನ್ನು ನಿಯಂತ್ರಿಸತಕ್ಕಂತಹ ಶಕ್ತಿ. ಆ ಭೂತಿಯಲ್ಲಿ ನಿಯಂತ್ರಿಸತಕ್ಕಂತಹ ಶಕ್ತಿಗಳಲ್ಲಿ ವರಹ ಭೂ ಅಂದ್ರೆ ಭೂತಿ ಭೂತಿಯ ನಿಯಂತ್ರಿಸ ಜಗತ್ತನ್ನು ನಿಯಮನ ಮಾಡತಕ್ಕಂತಹ ಶಕ್ತಿಗಳಲ್ಲೇ ಶ್ರೇಷ್ಠವಾದ ಹೈಯೆಸ್ಟ್ ಅಂದ್ರೆ ಅನೇಕ ಮಂದಿ ಜಗತ್ತನ್ನು ನಿಯಮಿಸತಕ್ಕಂತಹ ಶಕ್ತಿಗಳಿದ್ದಾವೆ. ಆ ಎಲ್ಲ ಶಕ್ತಿಗಳಿಗೂ ನಿಯಾಮಕ ಮತ್ತು ಇನ್ನೊಬ್ಬ ನಿಯಾಮಕ ಅವನಿಗೆ ಇಲ್ಲ ಅಂತ ಸರ್ವಶ್ರೇಷ್ಠ ನಿಯಾಮಕ ಈಸ್ ಆಮ್ನಿಪೊಟೆಂಟ್. ಆದ್ದರಿಂದ ಏನು ಅವನು ಯಾಕೆ ಅವನು ಪರಿಪೂರ್ಣ ಆದ್ದರಿಂದ ಅವನು ಪರಿಪೂರ್ಣ ಆದ್ದರಿಂದ ಎಲ್ಲವನ್ನೂ ನಿಯಮಿಸುವವ ಎಲ್ಲ ನಿಯಾಮಕರಿಗೂ ನಿಯಾಮಕ ಸರ್ವ ನಿಯಾಮಕ ಈಶ್ವರ ಈಶ್ವರಿಗೂ ವರ ಅದೇ ವರ. ಆದ್ದರಿಂದಲೇ ಅವನು ಪರಿಪೂರ್ಣನಾದ್ದರಿಂದಲೇ ಅವನು ಶುಭ ಶುಭ ಅಂದ್ರೆ ಏನು ಸುವಂದ್ರಾನಂದ ಸ್ವಿತ್ಯಾನಂದ ಸಮುದ್ದಿಷ್ಟ ವರಿತಿ ಜ್ಞಾನ ಮುಚ್ಚಿದೆ ಅವನು ಜ್ಞಾನಾನಂದ ಸ್ವರೂಪ. ನಮ್ಮ ಹಾಗೆ ಪಂಚಭೌತಿಕವಾದ ಅಜ್ಞಾನ ಅನಾನಂದ ಸ್ಪರ್ಶ ಇಲ್ಲದ ಜ್ಞಾನಾನಂದಮಯ ಅವನು ಜ್ಞಾನಾನಂದಮಯ ಅವನು ಸರ್ವನಿಯಾಮಕ ಅವನು ಪರಿಪೂರ್ಣ. ಇದು ಎಲ್ಲ ವೇದಗಳು ಹೇಳತಕ್ಕಂತಹ ಒಟ್ಟು ಸಂಗತಿಯ ಸಾರ. ಈ ಮೂರು ಶಬ್ದಗಳಿರುವುದರಿಂದ ಮೂರು ವೇದಗಳ ಸಾರವಾಗಿ ಮೂರು ವ್ಯಾಪ್ತಿ ಭೂ ವಾಸು ಪ್ರಾಣಿಯ ಭೇದ ಪದ ಅದನ್ನು ಹಿಂದಿ ತೆಗಿಬೇಕು ರಸ ಈ ವ್ಯಾಪ್ತಿಯನ್ನು ಇಟ್ಟಬೇಕು ಇದನ್ನು ಪರಿಗಣಿಸಬಾರ್ದು. ಭೂ ವಹ ಸುವಹ ಆಯ್ತು ಸುವಹ ಎರಡಕ್ಷರ ಭೂವಹ ಎರಡಕ್ಷರ ನಾಲ್ಕು ಐದು ಅಕ್ಷರ ಈ ಐದು ಅಕ್ಷರವನ್ನು ಹಿಂಡಿ ಒಂದು ಅಕ್ಷರ ಪಡೆದುಕೊಳ್ಳುತ್ತದೆ ತಾನೆ ಅಭ್ಯದ ಪದ ಈ ಮೂರು ಅಕ್ಷರಗಳನ್ನು ಹಿಂದಿ ಅದರ ಸಂಧಿಗಳ ಹಿಂಡಿ ಹಿಂಡಿ ಅದನ್ನು ಕಂಡೆನ್ಸ್ ಮಾಡಿದಾಗ ಓಂ ಆ ಮೂರು ಅಕ್ಷರ ಓಂ ಒಂದು ಅಕ್ಷರ. ಹಾಗಾಗಿ ಇಡೀ ಪ್ರಪಂಚ ಇಡೀ ವಿಶ್ವದ ಸಾರಾತ್ಸಾರತರವಾದ ವಸ್ತು ಯಾವುದು ಓಂಕಾರ. ಇದು ಬೇಸು ವೇದ ಈ ಬೇಸಿನಲ್ಲಿ ವೇದ ಬಂದಿದೆ ವೇದದ ಪ್ರತಿಷ್ಠೆ ಇದೆ ವೇದದ ನಡೆ ಇದು ಓಂಕಾರ. ತಾನೆ ಅಭ್ಯದ ಪದ ಅದನ್ನು ಮಥನ ಮಾಡಿ ಹಿಂದಿನ ಸತ್ಯದ ತೇಭ್ಯ ಓಂಕಾರ ಸಂಪ್ರಾಸ ಅದರಲ್ಲಿ ಓಂಕಾರ ಸಾರಭೂತವಾಗಿ ಎಲ್ಲ ಕಡಿದುಕೊಂಡು ಕೊನೆಗೆ ಉಳಿದಿರತಕ್ಕಂತಹ ಸಾರಭೂತವಾದ ನವನೀತವಾಗಿ ಓಂಕಾರ ಓಂಕಾರ ಅಂದ್ರೆ ಮತ್ತೆ ಆ ಮೂರು ಅಕ್ಷರಗಳೇ ಮೂರು ಅಕ್ಷರಗಳು ಐದು ಅಕ್ಷರಗಳ ಮೂರು ಶಬ್ದಗಳಾದವು ಐದು ಅಕ್ಷರ ಮೂರು ಶಬ್ದ ಇಪ್ಪತ್ನಾಲ್ಕು ಅಕ್ಷರಗಳ ಮೂರು ಪಾದ ಆಯಿತು ಅದು ಹದಿನಾರು ಮಂತ್ರಗಳ ಮೂರು ವರ್ಗ ಆಯಿತು ಅದೇ ಸಾವಿರಾರು ಮಂತ್ರಗಳ ಮೂರು ವೇದ. ಇದು ಓಂಕಾರ ಅನ್ನೋದು ಸೀಮ ಈ ಬೀಜವನ್ನು ಬಿತ್ತಿ ಆದರೆ ನಮ್ಮಲ್ಲಿ ಇರತಕ್ಕಂತಹ ಬೀಜಗಳು ಎರಡು ತರ ಇರ್ತವೆ ಏಕದಳ ಬೀಜ ದ್ವಿದಳ ಬೀಜ ಇದು ತ್ರಿದಳ ಬೀಜ. ಜಗತ್ತಲ್ಲಿ ಎಲ್ಲಿ ಇಂತಹ ಮೂರು ದಳದ ಸೀಡಿಲ್ಲ ಮೂರು ದಳದ ತ್ರಿದಳ ಆರು ನಾಲ್ಕು ದಳ ಅದು ಚಿರುಮರ ಮೂರೇ ಸಾವಿರದ ಒಂದು ಎರಡ ಹೀಗೆ ಒಂದು ಬೀಜ ಈ ಬೀಜದಿಂದ ಮಹಾ ವೈದಿಕ ವಾಗ್ಮಯ ಏನು ಮಹಾಪುಕ್ಷ ಎಲ್ಲ ವೈದಿಕ ವಾಗ್ಮಯದ ಸೀಡ್ ಏನು ಸೀಡ್ ನಲ್ಲಿ ಮುಂದೆ ಆಗತಕ್ಕ ವೃಕ್ಷದ ಎಲ್ಲಾ ಶಕ್ತಿಯೂ ಇದೆ ಅದನ್ನ ಮೂರು ವೇದಗಳು ಏನು ಹೇಳ್ತಾವೆ ಅದನ್ನು ಓಂಕಾರ ಅದರಲ್ಲೇ ಓಂಕಾರ ಬೀಜಾಕ್ಷರ ಇದು ಸೀಡ್ ಅದರ ಮಹತ್ವ ತದ್ಯಥಾ ಶಂಕುನ ಸರ್ವಾಣಿ ಪರ್ಣಾನಿ ಸತ್ರಣ್ಣಾನಿ ದೇವ ಓಂಕಾರೇಣ ಸರ್ವಾವಾನ್ ಸತ್ರಣ್ಣ ಅದರಿಂದ ತದ್ಯಥಾ ಶಂಕುನ ಒಂದು ಶಂಕು ಅಂತಕ್ಕಂಥದ್ದು ಅನೇಕ ವಿಧವಾದಂತಹ ಇಂಟರ್ಪ್ರಿಟೇಷನ್ಸ್ ಇದೆ ಒಂದು ಈ ಮಕ್ಕಳು ಕಟ್ಟಿ ಇಟ್ಕೊಳ್ತದೆ ಶಂಕು ಅಂದ್ರೆ ಒಂದು ಮುಳ್ಳು ಒಂದು ಮೊಳೆ ತಲೆಗಿನ ಒಂದು ಸೂಜಿ ಆ ಸೂಜಿಗೆ ಎಲೆಗಳನ್ನು ಅಥವಾ ಬಹಳ ಹೆಚ್ಚು ಸ್ಪಷ್ಟವಾಗಿರುವುದಿದ್ರೆ ಹೂವಿನ ಮಾಲೆ ಕಟ್ಟಿ ಕಟ್ಟಿಕೊಂಡು ಮಾಲೆ ಒಂದು ಗಡ್ಡೆಯಲ್ಲಿ ಸಾವಿರ ಹೂಗಳ ಆನಂದ ಪ್ರಾಣ ಸಂಚಾರ ಅಂತ ನಾನು ಎಲೆಯನ್ನ ಹಾಕಿಬಿಟ್ಟಿದ್ದರೆ ಇಡೀ ಎಲೆಯಲ್ಲಿ ನಾನು ಮಂಟಪ ನನ್ನ ಮಂಟಪ ಹಾಗೆ ಅದನ್ನು ಶಂಕು ಅಂತಾರೆ. ಕೆಲವೊಂದು ಶಂಕು ಅಂದ್ರೆ ಮೊಳೆ ಮೊಳೆಗೆ ಎಲೆಗಳನ್ನು ಚುಚ್ಚಿದರೆ ಸಾವಿರಾರು ಎಲೆಗಳನ್ನು ಒಂದು ಮೊಳೆ ಹಿಡ್ಕೊಂಡ ಹಾಗೆ, ಒಂದು ಸೂಜಿ ಹಿಡ್ಕೊಂಡ ಹಾಗೆ, ಸಾವಿರಾರು ಹೂಗಳನ್ನು ಒಂದು ದಾರ ಹಿಡ್ಕೊಂಡ ಹಾಗೆ ಓಂಕಾರದಲ್ಲಿ ಅಂತ ಶಬ್ದಗಳು ತುಂಬಿಕೊಂಡಿದ್ದಾರೆ. ಯಥಾ ಶಂಕುನ ಸರ್ವಾಣಿ ಬನ್ನಾನೆ ಸುತ್ತಾನೆ ಓಂಕಾರೇಣ ಸರ್ವಾವಾಸಿ ಸಂತೃಪ್ತ. ಒಂದು ಓಂಕಾರದಿಂದ ಎಲ್ಲ ವಾಕ್ಯಗಳಿಂದ ನಾವು ಮುಂದೆ ಎಷ್ಟು ಶಬ್ದ ಪ್ರಪಂಚ ಬೆಳೆಯಿತು, ಎಷ್ಟು ಅನಂತ ಶಬ್ದ ಸಾಗರ ಆಯಿತು, ಎಲ್ಲಾ ಶಬ್ದಗಳ ನಿಷ್ಪತ್ತಿ ಮೂಲಭೂತವಾಗಿ ಓಂಕಾರದಿಂದ ಆಯಿತು. ಯಾಕೆಂದ್ರೆ ಅನಂತ ಶಬ್ದಗಳು ಹುಟ್ಟಿದ್ದು ಐವತ್ತೊಂದು ಅಕ್ಷರದಿಂದ ಅಂತ, ಐವತ್ತೊಂದು ಅಕ್ಷರ ಬಿಟ್ಟು ಇನ್ನೊಂದು ಅಕ್ಷರ ಇಲ್ಲ. ಎಷ್ಟೇ ಶಬ್ದ ಅನಂತ ಶಬ್ದಗಳು ಮೂಲತಃ ಐವತ್ತೊಂದು ಅಕ್ಷರದಿಂದ ಅಕಾರದಿಂದ ಆಹಾರ ಹದಿನಾರು ಸ್ವರಗಳು ಮತ್ತು ನಾವು ಮೊನ್ನೆ ನೋಡಿದ್ದೇವೆ ಸ್ವರ ಊಷ್ಮ ಮತ್ತು ಸ್ಪರ್ಶ ಇಪ್ಪತ್ತೈದು ಸ್ಪರ್ಶಾಕ್ಷರಗಳು ಆಮೇಲೆ ಯಾರ ವಿಶೇಷ ಸಹಾರ ಕ್ಷ ಇದು ಹತ್ತು ಯಾವ ಅಕ್ಷರಗಳು ನನಗೆ ಊಷ್ಮ ಈ ಐವತ್ತೊಂದು ಅಕ್ಷರಗಳೇ ಬೇರೆ ಬೇರೆ ಕಾಂಬಿನೇಷನ್ ನಲ್ಲಿ ಅನಂತ ಶಬ್ದಗಳು ಎಷ್ಟು ಶಬ್ದಗಳು ಇವೆ ಎಷ್ಟು ಶಬ್ದಗಳನ್ನು ಮಾಡಬಹುದು. ಎಲ್ಲಾ ಶಬ್ದಗಳ ಮೂಲದಲ್ಲಿರುವುದು ಇವಾಗ ಒಂದು ಮಣ್ಣಿನ ರಾಶಿಯಿಂದ ನಾನಾ ವಿಧವಾದ ಮಡಿಕೆ ನಾನಾ ವಿಧವಾದ ಬೊಂಬೆ ಮಾಡಿದೆ ಎಷ್ಟು ಬಗೆ ಮಾಡಿದರೆ ಇನ್ನೊಂದು ಹೊಸ ರೀತಿಯ ಫಿಗರ್ ಮಾಡಲಿಕ್ಕೆ ಹಾಗೆ ಮಣ್ಣಿನಿಂದ ಅನಂತ ಬಗೆಯ ವಿಗ್ರಹಗಳು ಮಾಡಿದ ಹಾಗೆ ಅಕ್ಷರಗಳಿಂದ ಅನಂತ ಬಗೆಯ ಮೂರ್ತಿಗಳನ್ನ ಶಬ್ದದ ಮೂರ್ತಿಗಳನ್ನು ಸೃಷ್ಟಿ ಮಾಡಿದೆ. ಅದಕ್ಕೊಂದು ಪ್ರತಿಮಾ ಲಕ್ಷಣ ಹೀಗೆ ಮಾಡಬೇಕು ಅಂತ ಪ್ರತಿಮಾ ಲಕ್ಷಣ ಪ್ರದಾನ ಮಾಡಿದ್ರೆ ಸಂಸ್ಕೃತ ಭಾಷೆ ಆಗುತ್ತೆ. ಆ ಲಕ್ಷಣತೆ ಡಿಸ್ಟಾರ್ಟೆಡ್ ಮಾಡಿದ್ರೆ ಯಾವ ಭಾಷೆ ಆಗುತ್ತೆ ಅದು ಮೂಲಭೂತವಾಗಿ ಬೇಸಿಕ್ ಆಗಿರತಕ್ಕಂಥ ಮೂಲ ದ್ರವ್ಯ ಮಣ್ಣು ಇದರಲ್ಲಿ ಅಕ್ಷರಗಳು ಮಾಡಬೇಕು. ಈ ಐವತ್ತೊಂದು ಅಕ್ಷರಗಳಿಗೂ ಮೂಲ ಅದು ಹೇಗೆ ಅಂದ್ರೆ ಅದಕ್ಕೆ ಒಂದು ವ್ಯವಸ್ಥೆ ಇದೆ ಶಾಸ್ತ್ರ. ಓಂಕಾರದಲ್ಲಿ ಎಂಟು ಅಕ್ಷರಗಳಿವೆ ಹಿಂದೆ ಇದನ್ನು ನಾನು ವಿವರಿಸಿ ಮಂಡೋಕದಲ್ಲಿ ವಿವರಿಸಿದ್ದೆ. ಬೇರೆ ಸಂದರ್ಭದಲ್ಲಿ ಹೇಳಿ ಓಂಕಾರದಲ್ಲಿ ಬರೇ ಮೂರು ಅಕ್ಷರ ಅಲ್ಲ, ಇನ್ನು ಸೂಕ್ಷ್ಮ ಕೂಡ ಮೂರು ಅಕ್ಷರ ಕಿವಿಗೆ ಕೇಳುವಂತಹದ್ದು. ಓಂ ಅನ್ನುವಾಗ ಆ ಮನ ಅಷ್ಟೇ ಅಲ್ಲ, ನಮಗೆ ಆ ಕೇಳುವುದಿಲ್ಲ, ಮೂ ಕೇಳುವುದಿಲ್ಲ, ಮಾ ಕೇಳುವುದಿಲ್ಲ, ಒಂದು ನಾಡಿದ್ರೆ ಓಂ ಅಂತೇವೆ ಅದು ನಾಟ. ಇದು ನಾಟ ಕಿವಿ ಕೇಳುವಂತಹದ್ದು ನಾಲ್ಕು ಅಕ್ಷರಗಳಿವೆ. ಅದಲ್ಲದೆ ನಮ್ಮ ಒಳಗಿನಿಂದ ಸೂಕ್ಷ್ಮವಾಗಿ ನಾಭಿಯಿಂದ ಹೊರಡುವಾಗ ವೈಬ್ರೇಷನ್ ಇಂದ ಆಗತಕ್ಕಂತಹ ನಮ್ಮ ಕಿವಿಗೆ ಕೇಳದ ಅಂತರ್ನಾದವನ ಅದನ್ನೇ ಎಂದು ಗಲ ಶಾಂತ ಅತಿಶಾಂತ ಒಳಗಿರ್ತಕ್ಕಂತಹ ಇನ್ನರ್ ವಾಯ್ಸ್ ಆ ಇನ್ನರ್ ವೈಬ್ರೇಷನ್ ನಲ್ಲಿ ನಮಗೆ ಆಗ್ತಕ್ಕಂಥ ನಾದ ಕಿವಿಗೆ ಕೇಳಿಸದ ನಾದ. ಹಾಗಾಗಿ ಎಂಟು ಅಕ್ಷರಗಳಿಗೆ ಈ ವರ್ಣಮಾಲೆಯಲ್ಲಿ ಎಂಟು ಗ್ರೂಪ್ ಮಾಡಿರುವ ಶಾಸ್ತ್ರಗಳು. ಮೊದಲನೇ ಅಕಾರ, ಅಕಾರದಿಂದ ಸ್ವರಗಳೆಲ್ಲ ಇವೆಲ್ಲ ಅಕಾರದಿಂದ ಹುಟ್ಟಿದ್ದು. ಅಕಾರದ ಹುಟ್ಟುವುದರಿಂದ ಅಕಾರದ ಒಂಬತ್ತಿಗಳು ಗರ್ಭಿಣಿಯಾಗಿ ಒಂದು ದಿವಸ ಆ ಅನ್ನೋದು ಕಪ್ಪ ಹುಟ್ಟುವುದಲ್ಲ, ಆ ಅನ್ನುವುದರ ಅರ್ಥ ವಿಸ್ತಾರವೇ ಇದು. ಅದರ ವ್ಯಾಖ್ಯಾನತ್ವ ಸರ್ವಾಚ ತದಾತ್ಮಕಬೇಕು ಅಂತ. ಅಕಾರದಿಂದ ಸ್ವರಗಳು ಹುಟ್ಟಿದ್ದು ಎಲ್ಲಾ ಸ್ವರಗಳು ಅಕಾರದ ಅರ್ಥ ವಿಸ್ತಾರ ರೂಪವಾಗಿ ನಿರತ್ವಾದ. ಆಮೇಲೆ ಉಕಾರದಿಂದ ಕಷ್ಟದ ಸಂಗತಿಗಳು, ಉಕಾರದಿಂದ ಕವರ್ಕ ಹುಟ್ಟಿತು, ಅಕಾರದಿಂದ ಜವರ್ಕ ಹುಟ್ಟಿತು, ಆಮೇಲೆ ನಾದದಿಂದ ತವರ್ಕ ಹುಟ್ಟಿತು, ಬಿಂದುವಿನಿಂದ ತವರ್ಕ ಹುಟ್ಟಿತು, ಕಲಾದಿಂದ ಪವರ್ಕ ಹುಟ್ಟಿತು, ಶಾಂತದಿಂದ ಎರಲವಗಳು ಹುಟ್ಟಿತು, ಅತಿಶಾಂತದಿಂದ ಶಸವಳ ಅಕ್ಷರಗಳು ಹುಟ್ಟಿತು. ಈ ಎಂಟು ಅಕ್ಷರಗಳಿಂದ ಐವತ್ತು ಅಕ್ಷರಗಳು ಹುಟ್ಟಿತು. ಅಂದರೆ ಆ ಎಂಟು ಅಕ್ಷರಗಳ ಅರ್ಥ ವಿಸ್ತಾರಕ್ಕೋಸ್ಕರ ಈ ಅಕ್ಷರಗಳು ಹುಟ್ಟುಬಿಟ್ಟು. ಹಾಗಾದ್ರೆ ಓಂಕಾರದಿಂದ ಐವತ್ತೊಂದು ವರ್ಣ, ಐವತ್ತೊಂದು ವರ್ಣದಿಂದ ಪ್ರಪಂಚದ ಅನಂತ ಶಬ್ದಗಳು, ಅದೆಲ್ಲಕ್ಕೂ ಮೂಲ ಏನಾಯ್ತು? ಸರ್ವಾವಾಕ್ ಓಂಕಾರ ಎಡೆಯುವ ಸಂತೃಣ್ಣ. ಇನ್ನೂ ಸೂಕ್ಷ್ಮ ಹೋದ್ರೆ ಅಕಾರ ಎಡೆಯುವ ಸರ್ವಾವಾಕ್ ಸಂತೃಣ, ಅಕಾರ ಸರ್ವಭಾಗ ಮಾಡುವ ಎಲ್ಲಾ ವರ್ಣಗಳು ಅಕಾರದಲ್ಲಿ ಇರ್ತವೆ. ಇನ್ನೂ ಸೂಕ್ಷ್ಮ ಅದು ಓಂಕಾರದನ್ನು ಇಲ್ಲಿ ಹಿಂದೆ ತೆಗೆದ್ರೆ ಆ ಮಾತ್ರ ಅದು ಆ ನಾ ಅದು ಮಾತ್ರ ಏನು ವೇದಾಧ್ಯಯನ ಕರ್ಮ ಯಜ್ಞ ಅಧ್ಯಯನ ಕರ್ಮಿತಾನ ಸಾಮಗಾರ ಮಾಡಿದೆ ಮೂರು ಹೊತ್ತು ಮೂರು ಗೋಯಿಂದ ಮಂತ್ರ ಮೂರು ಹೊತ್ತು ಬೇರೆ ಬೇರೆ ಮಂದಿಗೆ ಮಧ್ಯಾಹ್ನ ಮೂರು ಸಮರದಲ್ಲಿ ನಾವು ಯಾವ ಆಹುತಿ ಕೊಡ್ತೀವಿ ಆ ದೇವತೆಗಳ ಹತ್ತಿರ ಪ್ರಾರ್ಥನೆ ಮಾಡಬೇಕು. ಆ ಕೋಡೆ ಸರಿಸಿ ನಮಗೆ ದರ್ಶನ ಕೊಟ್ಟರೆ ನಾವು ಮಾಡಿದ ಕರ್ಮದಿಂದ ಫಲವಾಗಿ ಕೊನೆಗೆ ಅದೇ ಪ್ರಾರ್ಥನೆ ಒಂದು ಯಜ್ಞದಲ್ಲಿ ನಾವು ಮಾಡಿದ ಯಜ್ಞ ನಮಗೆ ಆ ಕೋಡೆ ಅಡ್ಡಬಲ್ಲದೆ ಅನೇಕ ಸಾತ್ವಿಕ ಚೇತನಗಳಿಗೆ ಇಂತಹ ಸಮಸ್ಯೆ ಆಗುತ್ತೆ. ಬೇಕಾದಷ್ಟು ಪುಣ್ಯ ಕಾರ್ಯ ಮಾಡಿರ್ತಾರೆ ಆದರೆ ಆ ಕೋಡೆ ಒಮ್ಮನಾಗುತ್ತೆ. ಆಗ ಸಾತ್ವಿಕ ಚೇತನಗಳಾಗಿದ್ದರೆ ಬಂದು ತನ್ನ ವಂಶದ ಯಾರತ್ರಾದರೂ ಸಜೆಷನ್ಸ್ ಕೊಟ್ಟು ನಮಗೆ ಗೋಡೆ ಬಂದಿದೆಯಪ್ಪ, ಅಲ್ಲಿ ಗೋಡೆ ತೆರೆಕೊಂಡಿಲ್ಲ, ಬಾದು ಮುಗಿಸ್ ಆಗಿಬಿಟ್ಟಿದೆ, ಏನಾದ್ರು ಮಾಡಿದ್ರು ಪರಿಹಾರ ಮಾಡುವಂತ ಪರಿಹಾರ ಮಾಡಿಸಿಕೊಂಡು ಮಾತೃ ಚೇತನಗಳಾಗಿ ಅವರು ಪರಿಹಾರ ಮಾಡಲಿಕ್ಕೆ ಯಾರು ಹೇಳುದು ಏನು ತಿಳಿಯುವುದಿಲ್ಲ, ಅಂತರ್ಪಿಶಾಚಿಗಳಾಗಿ ಮಾತಾಡುತ್ತೆ. ಸೊ ಎಷ್ಟು ಪುಣ್ಯ ಕರ್ಮ ಮಾಡಿದರೂ ಕೂಡ ಆ ಬಾದು ತೆರೆಯುವ ಒಂದು ಪ್ರಾರ್ಥನೆ ಆದಂತ ಹೇಳಿಬಿಡುದು ಲೋಕದ್ವಾರ ಸಾಧ್ಯ ಹೋಗ್ತೇವೆ ಅಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸಮನ ತೃತೀಯ ಸಮನ ಅಂತ ಮೂರು ಹೊತ್ತು ಏನು ಯಜ್ಞದಲ್ಲಿ ಆಹುತಿ ಕೊಟ್ಟು